ತಜ್ಞ ವಾಣಿ. ಎಲ್ಲ ರೈತ ಬಂಧುಗಳಿಗೂ ನಮಸ್ಕಾರ. ಈ ನಿಮ್ಮ ಜೊತೆಗೆ ಕಲಬುರಗಿಯಲ್ಲಿರುವಂತಹ ಕೃಷಿ ಮಹಾವಿದ್ಯಾಲಯದ ತೋಟಗಾರಿಕಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ನೀಲಾಂಬಿಕಾ ವಲ್ಲೇಪುರಿ ಅವರನ್ನ ಮಾತಾಡಿಸಿ, ಶೂನ್ಯ ಶಕ್ತಿ ತಂಪು ತೊಟ್ಟಿ ಅಥವಾ ವಿದ್ಯುತ್ ರಹಿತ ಶೈತ್ಯಾಗಾರ ಅಂದ್ರೇನು, ಇದು ರೈತರಿಗೆ ಯಾವ ರೀತಿ ಉಪಯೋಗ ಬರ್ತದೆ, ಇದರಲ್ಲಿ ಏನೆಲ್ಲ ಒಂದು ಸಂಗ್ರಹಣೆ ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವಂತ. ನಮಸ್ಕಾರ ನೀಲಾಂಬಿಕಾ ಅವರ. ಶರಣಾರ್ಥಿಗಳು ಎಲ್ಲರಿಗೂ. ನೀಲಾಂಬಿಕರ, ನಮ್ಮ ರೈತರು ಈ ಶೂನ್ಯ ಶಕ್ತಿ ತಂಪು ತೊಟ್ಟಿ ಅಥವಾ ವಿದ್ಯುತ್ ಶಕ್ತಿ ರಹಿತ ಶೈತ್ಯಾಗಾರ ಅಂತಾರಲ್ಲ, ಇದಂದ್ರೆ ಏನು ಅಂತ ಮೊದಲು ತಿಳಿಸ್ಕೊಡ್ತಾರೆ. ಅದಕ್ಕಿಂತ ಮುಂಚೆ ರೈತರಿಗೊಂದು ಹೇಳಕ್ಕೆ ಇಷ್ಟಪಡೋದಂದ್ರೆ, ರೈತರು ಹೆಚ್ಚಿನ ತರಕಾರಿ ಬೆಳೆಗಾರರು ಅಥವಾ ತರಕಾರಿಯನ್ನು ಯಾರು ಹೆಚ್ಚಿಗೆ ಜಾಸ್ತಿ ಬೆಳೀತಾರೋ ಅಂತವರಿಗೆ ಮಾರುಕಟ್ಟೆ ತನಕ ತರೋದೇ ಒಂದು ದೊಡ್ಡ ಇಶ್ಯೂ ಆಗಿಬಿಟ್ಟೈತ ವಿಷಯ ಅವರಿಗೆ. ಸೊ ಅದನ್ನ ಮಾರುಕಟ್ಟೆಯಿಂದ ತಂದ ಮೇಲೆ ಎಲ್ಲಿ ಸ್ಟೋರ್ ಮಾಡೋದು ಅಥವಾ ತರೋದಕ್ಕಿಂತ ಮುಂಚೆ ಎಲ್ಲಿಡೋದು, ಸೊ ಅಂತ ಕ್ವಶನ್ ಬಂದಾಗ ನಾವು ಇದನ್ನ ಶೂನ್ಯ ಶಕ್ತಿ ತಂಪು ತೊಟ್ಟಿನ ಯೂಸ್ ಮಾಡಬಹುದು. ಹೇಳೋದು ಕರೆಕ್ಟ್ ಇದೆ ಮೇಡಮ್. ಯಾಕಂದ್ರೆ ನಮ್ಮ ರೈತರು ಸಾಕಷ್ಟು ತರಕಾರಿ ಹಣ್ಣುಗಳನ್ನು ಬೆಳೀತಾರೆ, ಅವರು ಕಟಾವು ಮಾಡಿ ಮನೆಗೆ ತಂದು ಆಮೇಲೆ ಮಾರುಕಟ್ಟೆ ತಂದು ಮಾರಾಟ ಮಾಡೋದ್ರೊಳಗಡೆ ಸಾಕಷ್ಟು ಪ್ರಮಾಣ ಹಾಳಾಗೋದನ್ನ ನೋಡ್ತಾ ಇದ್ವಿ. ಗುಣಮಟ್ಟದ ಒಂದು ತರಕಾರಿ ಹಣ್ಣು ನಮ್ಮ ಯಾರು ಬಳಕೆ ಮಾಡ್ತಾರೆ ಅವ್ರಿಗೆ ಸಹಿತ ಸಿಗೋದಿಲ್ಲ. ನೀವಂದ್ರಲ್ಲ ಸರ್, ಅದು ಹೊಲದಿಂದ ಮನೆಗೆ ತರೋದು, ಸೊ ಅದನ್ನ ನಾವು ಅವಾಯ್ಡ್ ಮಾಡಬಹುದು. ಸೊ ಹೊಲದಿಂದ ಈ ಶೂನ್ಯ ಶಕ್ತಿ ತಂಪು ತಟ್ಟಿನ ಹೊಲದಲ್ಲೇ ನಿರ್ಮಾಣ ಮಾಡಬಹುದು, ಅವ್ರ ತೋಟದಲ್ಲೇ ನಿರ್ಮಾಣ ಮಾಡಬಹುದು. ಅಂತಂದ್ರೆ ಇದು ಏನು ಅಂತ ಹೇಳ್ತಾರೆ, ಹೆಂಗೆ ಏನು ಈ ಶೂನ್ಯ ಶಕ್ತಿ ತಂಪು ತೊಟ್ಟಿ ಅಂದ್ರೆ ಏನು ಅಂತ ಹೇಳ್ತಾರೆ? ಈಗ ಸಾಮಾನ್ಯವಾಗಿ ತರಕಾರಿಗಳನ್ನು ಸ್ಟೋರ್ ಮಾಡೋದಕ್ಕೆ ಅಥವಾ ಸಂಗ್ರಹಣೆ ಮಾಡೋದಕ್ಕೆ ನೀವು ಫ್ರಿಡ್ಜ್ ಅಥವಾ ಕೋಲ್ಡ್ ಸ್ಟೋರೇಜ್ ಅದಕ್ಕೆ ಹೋಗ್ಬೇಕಾಗತ್ತ. ಸೊ ಅದನ್ನ ಅಷ್ಟು ದೊಡ್ಡದ್ದು ಹಣ ಎಲ್ಲ ನೀವು ಕೊಟ್ಟು ರೈತರಿಗೆ ಇದು ಮಾಡಕ್ಕಾಗಲ್ಲ. ಅಂದ್ರೆ ಎಲ್ಲಾ ರೈತರು ಅವನ್ನ ಮಾಡ್ಕೊಳ್ಳಿಕ್ ಆಗೋದಿಲ್ಲ. ಆಗಲ್ಲ. ಸೊ ಅಂತ ಟೈಮಲ್ಲಿ ನೀವು ಈ ದಿಶೆ ನೀರಿನ ಆವಿಯಾಗುವಿಕೆಯಿಂದ ತಂಪು ಮಾಡುವ ತತ್ವದ ಅನುಗುಣವಾಗಿ ನಿರ್ಮಿಸಿದ ನಿಸರ್ಗದತ್ತವಾದ ಶೇಖರಣಾ ವಿಧಾನವೇ ಶೂನ್ಯ ಶಕ್ತಿ ತಂಪು ತೊಟ್ಟಿ ಅನ್ಬಹುದು. ಸೊ ಇದರ ಮುಖ್ಯವಾದ ಅನುಕೂಲತೆ ಏನಂದ್ರೆ, ಇದಕ್ಕೆ ಯಾವುದೇ ರೀತಿಯ ವಿದ್ಯುತ್ ಅಥವಾ ಯಾವುದೇ ಶಕ್ತಿ ಇಂಧನದ ಅವಶ್ಯಕತೆ ಇಲ್ಲ. ಹೆಂಗ್ ಕೆಲಸ ಮಾಡ್ತಂದ್ರೆ, ಅದನ್ನ ಕಟ್ಟೋಕಿನ ಮುಂಚೆ ಏನೇನ್ ಬೇಕು ಅಂತ ನೋಡೋಣ. ಸೊ ಈವನ್ ನೀವು ಕಡಿಮೆ ದುಡ್ಡಲ್ಲಿ ವೆಚ್ಚದಲ್ಲಿ ನೀವು ಇದನ್ನ ಕಟ್ಟಬಹುದು. ಮುಖ್ಯವಾಗಿ ಇದರ ಅನುಕೂಲತೆಗಳು ಏನೇನು ಆಗ್ತಾವ ಅಂತ ಮೊದಲೇ ಹೇಳ್ತಾರೆ. ಅದೇ ಅನುಕೂಲತೆ ಅಂದ್ರೆ ಮೇಜರ್ ಸರ್, ಮುಖ್ಯವಾಗಿ ವಿದ್ಯುತ್ ಬೇಕಾಗಲ್ಲ ನಿಮ್ಗೆ, ಈವನ್ ಯಾವುದೇ ಶಕ್ತಿಯಿಂದ ಬೇಕಾಗುವುದಿಲ್ಲ. ಸೊ ಅದೇ ಮುಖ್ಯವಾದ ಅನುಕೂಲತೆ ಅಂತ ಹೇಳ್ಬಹುದು. ಸೊ ಇದಕ್ಕೆ ಕಟ್ಟಲು ಬೇಕಾದ ಯಾವ್ದು ಅಂದ್ರೆ, ಅಲ್ಲ ಮೇಡಮ್, ಹಾಗಾದ್ರೆ ಇದು ಯಾವ ಸ್ಥಳದಾಗ ನಾವು ಕಟ್ಕೊಳ್ಬೇಕು, ಜಾಗ ಆಯ್ಕೆ ಮಾಡ್ಕೊಳ್ಬೇಕಲ್ಲ, ಮತ್ತೆ ಇದಕ್ಕೆ ಎಷ್ಟು ಖರ್ಚು ಬರ್ತದೆ, ಇದ್ರ ಬಗ್ಗೆ ಹೇಳ್ತಾರೆ ಸರ್? ಅವ್ರ ತೋಟದಲ್ಲಿ ಕಟ್ಕೊಳ್ಬಹುದು ಜಾಗ ಅಂದ್ರೆ, ಸೊ ತೋಟದಲ್ಲಿ ಎಂತ ಪ್ಲೇಸ್ ನೀವು ಸೆಲೆಕ್ಟ್ ಮಾಡಬಹುದು ಅಂದ್ರೆ, ಸ್ವಲ್ಪ ಎತ್ತರವಾದ ಪ್ಲೇಸ್ ಅಲ್ಲಿ ಸ್ಥಳದಲ್ಲಿ ನೀವು ಕಟ್ಕೊಳ್ಬಹುದು. ನೀರು ನಿಂತಿರಬಾರ್ದು, ಸೀಪೇಜ್ ಆಗಬಾರ್ದು, ಒಂದು ಡೈರೆಕ್ಟ್ ಸೂರ್ಯನ ಕಿರಣಗಳು ಡೈರೆಕ್ಟ್ ಬೀಳಬಾರ್ದು. ಹಾಗಂತ ಗಿಡದ ಕೆಳಗೂ ಮಾಡಕ್ ಬರಲ್ಲ. ಸೊ ಅಂತ ಪ್ಲೇಸ್ ಇರೋ ಪ್ಲೇಸ್ ಅನ್ನ ನೋಡಿ ನೀವು ಕಟ್ಕೊಳ್ಬೇಕು. ಸೂರ್ಯನ ಕಿರಣ ನೇರವಾಗಿ ಬೀಳಬಾರ್ದು ಅಂತಂದ್ರೆ ಹೊಲದಾಗ ಎಲ್ಲಾ ಕಡೆ ಸೂರ್ಯ ಕಿರಣ ಬಿದ್ದೆ ಬೀಳುತ್ತೆ. ಅದು ಕಟ್ಟೋದು ಹೇಳ್ತೀನಿ ನಾನು, ಮೇಲ್ಛಾವಣಿ ಅಂತ ಒಂದಿರತ್ತೆ, ಅದು ಈಗ ನಾಲ್ಕು ಗೋಡೆ ಕೊಟ್ಟಿಗೆ ಟೈಪ್ ಮಾಡ್ಕೊಂಡು ಕೊಟ್ಟಿಗೆ ತರ ಮೇಲ್ಗಡೆ ಒಂದ್ ಮೇಲ್ಛಾವಣಿ ಇರತ್ತೆ, ಬಟ್ ಕೆಳಗಡೆ ಒಂದು ಹೌದ್ ಅಂತಿರಲ್ಲ, ಹೌದ್ ತರ ನೀವು ಒಂದ್ ಸಣ್ಣದ್ ಕಟ್ಕೊಳ್ಬಹುದು. ಹಂಗಾದ್ರೆ ಯಾವ ರೀತಿ ನಿರ್ಮಾಣ ಮಾಡಬೇಕು, ಅದಕ್ಕೆ ಏನೆಲ್ಲ ಸಾಮಾನುಗಳು ಬೇಕಾಗ್ತವೆ, ಎಲ್ಲಾ ರೈತರಿಗೆ ಇದು ಮಾಡ್ಕೊಳ್ಳಿ ಸಾಧ್ಯ ಆಗ್ತಂತಾರೆ? ಎಲ್ಲಾರಿಗೂ, ಎಲ್ಲಾ ರೈತರು ಸಾಧ್ಯ ಸರ್ ಇದು. ಮತ್ತೆ ಇವನ್ ಏನ್ ಕಟ್ಟೋರು ನಾವು, ಈ ಉಪ್ಪುಣಿಗೆರೆ ಅಂತಾರಲ್ಲ ಅಂತವ್ರು ಏನ್ ಬೇಕಾಗಿಲ್ಲ, ನಾವು ಸ್ವತಃ ಕಟ್ಬಹುದು, ನಮ್ಮ ಮಕ್ಕಳು ಕೂಡ ಕಟ್ಬಹುದು. ಅಷ್ಟು ಸರಳವಾಗಿ ಇದೆ ಇದು. ಬೇಕಾಗೋ ಸಾಮಾನು ಹೇಳ್ಬಹುದಂದ್ರೆ, ಇಟ್ಟಿಗೆ ಬೇಕು, ಮರಳು, ಸಿಮೆಂಟ್, ಬಿದಿರು, ನೀರು ಒಂದು ಮೇಜರ್ ಅದಂತೂ ಬೇಕೇ ಬೇಕು, ಸೆಣಬಿನ ಚೀಲಗಳು, ಗೋಣಿಚೀಲ ಬೇಕಾಗ್ತವೆ ಇಷ್ಟೇ, ಇದ್ ಬಿಟ್ರೇನಿಲ್ಲ. ಮತ್ ಹೆಂಗ್ ಕಟ್ಕೋಬೇಕು, ಅದ್ರ ಆಕಾರ ಹೆಂಗಿರ್ತದ, ಏನ ಸ್ವಲ್ಪ ಹೇಳ್ತಾರೆ? ಇದು ಶೂನ್ಯ ಶಕ್ತಿ ತಂಪು ತೊಟ್ಟಿ, ಜಾಗ ಸ್ವಲ್ಪ ಎತ್ತರದಲ್ಲಿ ಇದ್ರೆ ಒಳ್ಳೇದು. ಸೊ ಉತ್ತಮವಾಗಿ ಗಾಳಿ ಆಡುವಂತಹ, ನೇರವಾದ ಸೂರ್ಯ ಕಿರಣಗಳು ಮತ್ತೆ ಮಳೆಯಿಂದ ಸಂರಕ್ಷಿಸಲ್ಪಡುವಂತಹ ಜಾಗ ಸೂಕ್ತ. ಮೊದಲೇ ಒಂದು ಮೇಲ್ಛಾವಣಿ ಇರಬೇಕು, ಅದ್ರ ಕೆಳಗಡೆ ಕಟ್ಟಬೇಕು ನಾವು. ಕಟ್ಟಾದ್ಮೇಲೆ ಛಾವಣಿ ಕಟ್ಟಿದ್ರೆ ಅಂದ್ರೆ, ಇದು ಕಟ್ಟಿದ್ಮೇಲೆ ಮೇಲ್ಛಾವಣಿ ಮಾಡ್ಕೊಳ್ಬೇಕು ಅಂದ್ರೆ, ಇದು ಸೈಜ್ ಎಷ್ಟಿರ್ಬೇಕಂತ? ಓಕೆ, ಮೊದಲು ಸರ್ ಕಟ್ಟಕ್ಕಿಂತ ಮುಂಚೆ ಒಂದು ನೆಲ, ನಾವು ಎತ್ತರ ಪ್ಲೇಸ್ ಅಂದ್ರೆ ಅದು ಕ್ರಾಸ್ ಇರಬಾರ್ದು, ನೆಲ ಸಮ ಮಾಡ್ಕೊಳ್ಬೇಕಲ್ಲಿ. ನಂತರ ತಳವನ್ನು ಒಂದು ಪದರು ಇಟ್ಟಿಗೆಯಿಂದ ರಚಿಸಬೇಕು. ಸೊ ಒಂದು ಪದರು ಇಟ್ಟಿಗೆಯಿಂದ ರಚಿಸಬೇಕು. ಅದಾದ್ಮೇಲೆ ಸುಮಾರು ನೀವು ಈಗ ನಾನು ಹೇಳೋ ಸೈಜ್ ಅಂದ್ರೆ, ಒಂದ್ 100 kg ತರಕಾರಿ, ಹಣ್ಣು ಅಥವಾ ತರಕಾರಿ ಎರಡು ಇಟ್ಕೊಳ್ಬಹುದು. ಹಣ್ಣು ತರಕಾರಿ ಇಡುವಂತ ಸೈಜ್ ಹೇಳ್ತೀನಿ ನೋಡಿ. ಕೋಣೆಯ ಬಾಹ್ಯ ವಿಸ್ತೀರ್ಣ ಅಂದ್ರೆ ಹೊರಗಡೆ ಪದರು 165 cm ಉದ್ದ, 150 cm ಅಗಲ ಮತ್ತು 68 cm ಎತ್ತರ ಇರಬೇಕು. ನಾಲ್ಕು ಬದಿಯ ಗೋಡೆಗಳನ್ನು ಎರಡು ಪದರ ಇಟ್ಟಿಗೆಗಳಿಂದ ಕಟ್ಟಬೇಕು. ನಾಲ್ಕು ಕಡೆ ಸರ್ ಒಂದು ಎರಡು ಪದರ ಇಟ್ಟಿಗೆಯಿಂದ ಕಟ್ಟಬೇಕು. ಆ ಎರಡು ಕಡೆ ಏನ್ ನೀವು ಗೋಡೆ ಕಟ್ತಿರಲ್ಲ, ನಡುವೆ ಮಾತ್ರ ಸೆಂಟರ್ ಪ್ಲೇಸ್ ಖಾಲಿ ಇರಬೇಕು. ಒಂದು ನಡುವೆ ಎರಡು ಇಟ್ಟಂಗಿ ನಡುವೆ ಗ್ಯಾಪ್ ಇರೋಂಗ ಕಟ್ಟಬೇಕು. ಈಗ ನೀವು ಹೌದ್ ಇದ್ದಂಗೆ, ಬಟ್ ಹೌದ್ ಅಲ್ಲಿ ಇನ್ನೊಂದು ಹೊರಗಡೆ ಒಂದ್ ಇನ್ನೊಂದು ಇಟ್ಟಂಗಿ ಲೇಯರ್ ತರ ಕಟ್ಕೊಳ್ಬೇಕು. ಮೊದಲು ಒಂದು ಹೌದ್ ಕಟ್ಟಬೇಕು, ನಡು ಗ್ಯಾಪ್ ಬಿಟ್ಟು ಇನ್ನೊಂದು ಲೇಯರ್ ಹೌದ್ ಕಟ್ಕೊಳ್ಬೇಕು. ಸರಳ ಹೇಳಬೇಕಂದ್ರೆ ಇಟ್ಟಂಗಿ ಅಂದ್ರೆ ಈಗ ಲೋಕಲಿ ಹೇಳ್ಬೇಕಂದ್ರೆ ಈ ತರ ಕಟ್ಟಬೇಕು. ಸೊ ಅದೇ ಎರಡರ ನಡುವೆ ನಾವು ಸಿಮೆಂಟ್ ತುಂಬಕ್ ಹೋಗ್ಬಾರ್ದು, ಅಲ್ಲಿ ಗ್ಯಾಪ್ ಇಟ್ಬಿಡ್ಬೇಕು. ಅಲ್ಲಿ ಅಂದಾಜು ಎಷ್ಟು ಗ್ಯಾಪ್ ಇರಬೇಕಂದ್ರೆ ಆ ಗ್ಯಾಪ್ 7.5 cm ಅಂತ ಡಿಸ್ಟೆನ್ಸ್ ಇರಬೇಕು ಸರ್, ಗ್ಯಾಪ್ ಇರಬೇಕು. ಸೊ ಅದಾದ್ಮೇಲೆ ನೀವು ಎರಡು ಪದರ ಇಟ್ಟಿಗೆ ಏನ್ ಕಟ್ಟಿರ್ತಿಲ್ಲ ಸೆಂಟರ್ ಪ್ಲೇಸ್ ಅನ್ನ, ಆ ನಡುವೆ ಸ್ಥಳ ಇರೋ ಜಾಗವನ್ನ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡ್ಕೊಳ್ಬೇಕು. ಸ್ವಚ್ಛಗೊಳಿಸಿದ ನಂತರ ಚೆನ್ನಾಗಿ ತೊಳೆದ ಉಸುಕನ್ನು ತುಂಬಬೇಕು. ಅದು ಸ್ವಚ್ಛ ಮಾಡಿ ಅದರೊಳಗೆ ಚುಲತ್ನ ತೊಳೆದಿರೋ ಉಸುಕು ತುಂಬಕೋತ ಹೋಗ್ಬೇಕು, ಕಂಪ್ಲೀಟ್ ತುಂಬಬೇಕು ಸರ್ ಅದು ಉಸುಕು. ಅದ್ ತುಂಬಿದ ನಂತರ ತೊಟ್ಟಿಯ ಮೇಲಿನ ಭಾಗವನ್ನೇನಿರತ್ತಲ್ಲ ಅದನ್ನ ಮುಚ್ಚಬೇಕು. ಯಾವ್ದ್ರಿಂದ ಅಂದ್ರೆ ಬಿದಿರಿನ ಚೌಕಟ್ಟಿನ ಮೇಲೆ ಹೊದಿಸಿದ ಸೆಣಬಿನ ಅಥವಾ ನೀವು ಗೋಣಿ ಚೀಲ ಅಂದ್ರಲ್ಲ, ಸೊ ಅದರಿಂದ ರೆಡಿ ಮಾಡಿರುವಂತಹ ಸೆಣಬಿನ ಚೀಲನ ನೀವು ರೆಡಿ ಮಾಡ್ಕೊಂಡು ಮುಚ್ಕೋಬೇಕು. ಬಿದಿರಿನ ಚೌಕಟ್ಟು ಮಾಡಿ ಅದ್ರ ಮೇಲೆ ಹೌಜಿನ ಮೇಲೆ ಹಾಕಿ ಅದ್ರ ಮೇಲೆ ಚೀಲಗಳನ್ನ ಹಾಕೋತ ಹಾಕಿ ಆಮೇಲೆ ಯಾವಾಗ್ಲೂ ಒದ್ದೆ ಇರೋ ತರ ನೋಡ್ಕೊಂತಾ ಇರಬೇಕು. ಸೊ ಇದು ಒಂದ್ ಕೋಣೆ, ಕೋಣೆ ಮೇಲೆ ಒಂದ್ ಮುಚ್ಚಳ ಅಂದ್ರೆ ತಟ್ಟಿ ಆಯ್ತು ಮುಚ್ಚಕ್ಕೆ. ಸೊ ನೀವು ಡೈರೆಕ್ಟ್ ಸೂರ್ಯನ ಕಿರಣಗಳು ನೇರವಾಗಿ ಅದ್ರ ಮೇಲೆ ಬೀಳಬಾರ್ದಂದ್ರೆ ಒಂದ್ ಶೆಡ್ ತರ ಕಟ್ಕೊಳ್ಬೇಕು ಸರ್ ಮೇಲೆ, ಒಂದ್ ನಾಲ್ಕು ಸೈಡ್ ಇಂದ ಒಂದು ಕಂಬಗಳನ್ನು ಹೊಡೆದು, ಕಂಬಗಳು ಅಥವಾ ಬಿದಿರಿನ, ನಿಮ್ ಜಾಸ್ತಿ ವೆಚ್ಚ ಆಗ್ಬಾರ್ದಂದ್ರೆ ಬಿದಿರಿನ ಕೋಲ್ನು ಇಟ್ಕೊಳ್ಬಹುದು ಅಥವಾ ನೀವು ಯಾವ್ದು ಹಟ್ ತರ ಗ್ರಾಸ್ ಯಾವ್ದಾದ್ರು ಯೂಸ್ ಹುಲ್ಲನ್ನ ಯೂಸ್ ಮಾಡಿ ಕಟ್ಕೊಳ್ಬಹುದು. ನಮ್ಮ ರೈತರಿಗೆ ಏನ್ ಅನುಕೂಲ ಆಗುತ್ತೆ ಅದ್ರ ಮೇಲೆ ಮಾಡ್ಕೊಳ್ಬೇಕು. ಅಂದ್ರೆ ಇದನ್ನ ನೀವು 100 kg ಅಂದ್ರೆ ಅದನ್ನ ಅವ್ರಿಗೆ ಹೆಚ್ಚಿ ಬೇಕು ಅಂದ್ರೆ ಇದ್ರ ಮೇಲೆ 1, 2, 3, 4, 5 ಮಾಡ್ಕೊಳ್ಬಹುದು. ಜಾಸ್ತಿ ತರಕಾರಿ ಬೆಳೆಯೋ ರೈತರಿಗೆ ಸೈಡ್ ಅಲ್ಲೇ ಮಾಡ್ಕೊಳ್ಬಹುದು. ಇನ್ನೊಂದೇನಂದ್ರೆ ಮುಂಜಾಗ್ರತೆ ಕ್ರಮಗಳನ್ನ ಯಾವ ತರ ಮಾಡ್ಬೇಕು ಅಂದ್ರೆ ಈಗ ಕಟ್ ಆದ್ಮೇಲೆ ನಾವು ಶೇಖರಣೆ ಮಾಡಕ್ ಹೋಗ್ತಿವಿ. ಸೊ ಶೇಖರಣೆ ಮಾಡಕ್ಕಿಂತ ಮುಂಚೆ ಏನ್ ಕ್ರಮ ವಹಿಸ್ಕೊಳ್ಬೇಕು ಅಂದ್ರೆ ಶೇಖರಣೆ ಮೊದಲು ಅಥವಾ ಶೇಖರಣೆ ಸಮಯದಲ್ಲಿ ಕೋಣೆಯ ತಳ ಏನಿರತ್ತಲ್ಲ, ನಾವು ಒಂದ್ ಪದ್ರ ಕಟ್ಟಿದ್ವಲ್ಲ, ತಳ ಮತ್ತೆ ಗೋಡೆಯ ಇಟ್ಟಿಗೆಗಳ ಉಸುಕು ಮತ್ತು ಕೋಣೆಯ ಮೇಲೆ ಹೊದಿಸಿದ ಗೋಣಿ ಚೀಲ ಯಾವಾಗ್ಲೂ ತಂಪಾಗಿರ್ಬೇಕು ಸರ್. ಯಾವಾಗ್ಲೂ ತಂಪಿರೋ ತರ, ಮಾಯ್ಸ್ಟ್ ಇರೋ ಒಂದ್ ತಂಪಿರೋ ತರ ನೋಡ್ಕೊಳ್ಬೇಕು. ಒಂದು ಕೆಳಗಡೆ ಇದು ಒಂದ್ ಆಮೇಲೆ ಉಸುಕು, ಆಮೇಲೆ ಮೇಲೆ ನಾವ್ ಏನ್ ಮುಚ್ಚಕ್ ತಟ್ಟಿ ಅಂತವಲ್ಲ ಬಿದಿರಿನ ಮಾಡಿರೋದು, ಅದು ಗೋಣಿ ಚೀಲ. ಮೂರು ತಂಪಾಗಿರ್ಬೇಕು, ಎರಡು ಗೋಡಿ ನಡುವರೆಗೆ ಜಾಗ ಬಿಟ್ಟು ಉಸುಕು ತುಂಬಿರ್ತದೆ ಅದು ತಂಪಿರ್ಬೇಕು, ಮೇಲೆ ಹಚ್ಚಿರುವಂತ ಚೀಲ ತಂಪಿರ್ಬೇಕು, ಕೆಳಗಿನ ತಳ ತಂಪಿರ್ಬೇಕು. ಇಷ್ಟು ಇಷ್ಟು ನೋಡ್ಕೊಂಡ್ರೆ ನೀವು ಆರಾಮಾಗಿ ಒಳಗಡೆ ಶೇಖರಣೆ ಮಾಡಬಹುದು. ಅಂದ್ರೆ ಈಗ ನೀರ್ ಯಾವಾಗ ಯಾವಾಗ ಸಿಂಪಡಿಸ್ಬೇಕಂತ ಒಂದ್ ಕ್ವಶನ್ ಕೇಳ್ಬಹುದು. ಈಗ ನೀವು ಮುಂಜಾನೆ ಮತ್ತೆ ಸಾಯಂಕಾಲ ಎರಡ್ ಟೈಮ್ ನೀವು ಜಾಸ್ತಿ ಹಾಕಕ್ಕೂ ಹೋಗ್ಬಾರ್ದು, ಸಿಂಪರಣೆ ಮಾಡ್ತಾ ಇರಬೇಕು. ಜಸ್ಟ್ ಬಿಸಿಲು ಟೈಮ್ ನಲ್ಲಿ ಸಿಂಪರಣೆ ಮಾಡಬಾರ್ದು ಅಂತ ಹೇಳ್ತಾ ಇದ್ದೆ. ಮಾರ್ನಿಂಗ್ ಮತ್ತೆ ಮುಂಜಾನೆ ಮತ್ತೆ ಸಾಯಂಕಾಲ ನೀವು ಸಿಂಪರಣೆ ಮಾಡ್ಬೇಕು. ಇದಾದ್ಮೇಲೆ ಇನ್ನು ಸಂಗ್ರಹಣೆ ಮಾಡ್ಬೇಕಲ್ಲ, ಅದ್ರೊಳಗಡೆ ಹಣ್ಣಾಗ್ಲಿ ತರಕಾರಿ ಆಗ್ಲಿ. ಅಂದ್ರೆ ತರಕಾರಿ ತೊಪ್ಪಲ್ ಪಲ್ಯ ಇರ್ತಲ್ಲ, ಈ ಶಾವಿ ಪಲ್ಯ ಆಯ್ತು ಅಥವಾ ಮೆಂತ್ಯ ಪಲ್ಯ ಆಯ್ತು, ಪಾಲಕ್ ಇವು ಮಾಡ್ಬೋದಾ ಹೆಂಗೆ? ಅವು ಇಡ್ಬಹುದು ಎಲ್ಲ ಸೊಪ್ಪು ತರಕಾರಿ. ಈವನ್ ನೀವು ರೈತರೆಲ್ಲ ಸೊಪ್ಪು ತರಕಾರಿ ಇಡ್ತಾರಲ್ಲ, ಪಾಪ ಅವ್ರ ಮನೇಲಿ ಅವ್ರ ಹೆಂಗ್ ಇಡ್ಬೋದು? ಮೋಸ್ಟ್ಲಿ ಗೋಣಿ ಚೀಲ ಒಳಗ ಹಾಕಿ ಹಸಿ ಒದ್ದೆ ಮಾಡಿ ಇಡ್ಬಹುದೇನೋ ಅವರು, ಆ ತರ ಇಡ್ತಾರ. ಸೊ ಅದ್ರ ಬದಲು ಇದರಲ್ಲೂ ನೀವು ಹಂಗೆ ಅದೇನ ನೀವು ಇಲ್ಲಿ ಫಾಲೋ ಮಾಡ್ಬೇಕು. ಈಗ ಇದ್ರ ಒಳಗೆ ಇಡ್ಬಹುದು ನೀವು, ಆ ಚೀಲ ಹಸಿ ಮಾಡಿದ್ರೆ ಇಟ್ಕೋಬಹುದು, ಇಲ್ಲಾಂದ್ರೆ ಕ್ರೇಟ್ ಸಿಗತ್ತೆ ಸರ್, ಪ್ಲಾಸ್ಟಿಕ್ ಕ್ರೇಟ್ಸ್, ಅವ್ರಿಗೆ ಗೊತ್ತು ಈಗೆಲ್ಲ ತರಕಾರಿ. ಆ ಕ್ರೇಟ್ಸ್ ಅನ್ನ ಒಳಗಡೆ ಇಟ್ಕೊಂಡ್ರೆ ಬೆಟರ್, ಯಾಕೆಂದ್ರೆ ಕ್ರೇಟ್ಸ್ ಇದ್ದಾಗ ಕೆಳಗಡೆ ನೀರ್ ನಿಂತ್ಕೊಂಡ್ರು ನಮ್ಗದು ತರಕಾರಿ ಅಥವಾ ಹಣ್ಣಿಗೆ ತಾಗಲ್ಲ, ಅಂದ್ರೆ ಕಾಂಟ್ಯಾಕ್ಟ್ ಬರುದಿಲ್ಲ ನೀರು, ಇಲ್ಲಾಂದ್ರೆ ನೀರಿನ ಕಂಟಿನ್ಯೂ ಕಾಂಟ್ಯಾಕ್ಟ್ ಆಯ್ತದ ಹಾಳಾಗೋ ಸಾಧ್ಯತೆ ಹೆಚ್ಚಿಗಿರ್ತದೆ. ಅದ ಆಗ್ಲಾರ್ದಂಗ್ ನೋಡ್ಕೊಳ್ಬೇಕು, ಒಂದ್ ವೇಳೆ ಗೊತ್ತಾಗ್ಲಾರ್ದೆ ಆದ್ರೂ ಅದನ್ನ ನೀವು ಕಂಟ್ರೋಲ್ ಮಾಡಬಹುದು ಕ್ರೇಟ್ಸ್ ಇಟ್ರೆ. ಮತ್ತೆ ಹಣ್ಣುಗಳನ್ನ ಯಾವ್ಯಾವ ಇಡಬಹುದು ಇದ್ರೊಳಗಡೆ? ಓಕೆ, ಹಣ್ಣಂದ್ರೆ ಮಾವು ಇಡಬಹುದು, ಬಾಳೆಕಾಯಿ ಇಡಬಹುದು, ಪಪ್ಪಾಯ ಇಡಬಹುದು, ದಾಳಿಂಬೆ ಇಡಬಹುದು, ಅನಾನಸ್, ಪೈನಾಪಲ್ ಇಡಬಹುದು, ಇವನ್ ನಿಂಬೆ ಕೂಡ ಇಡಬಹುದು, ನೀವು ಸಪೋಟ ಕೂಡ ಇಡಬಹುದು. ಸೊ ಇಷ್ಟೊಂದು ಹಣ್ಣು ಇಡಬಹುದು. ಅದಲ್ದೆ ತರಕಾರಿನೂ ಯಾವ್ದಾದ್ರೆ ಆಲೂಗಡ್ಡೆ ಇಡಬಹುದು, ಎಲೆಕೋಸ್ ಇಡಬಹುದು, ಹೂಕೋಸ್ ಇಡಬಹುದು, ಟೊಮ್ಯಾಟೊ ಇಡಬಹುದು, ಕ್ಯಾರೆಟ್ ಇಡಬಹುದು, ಬಟಾಣಿ ಇಡಬಹುದು. ಬಟ್ ಅಂದಂಗೆ ಸರ್ ಸೊಪ್ಪಿನ ತರಕಾರಿ ಸ್ವಲ್ಪ ಕಡಿಮೆ ಡ್ಯೂರೇಷನ್ ಅಂದ್ರೆ ಹೊರಗಡೆಕ್ಕಿಂತ ಒಂದ್ ಡೇ ಜಾಸ್ತಿ ಕೊಡಬಹುದು, ಆದ್ರೆ ಇವಿಷ್ಟು ಏನಿರುತ್ತಲ್ಲ ಇವು ಜಾಸ್ತಿ ಶೂಟೇಬಲ್. ಅಂದ್ರೆ ಈ ರೀತಿ ನಾವು ಸಂಗ್ರಹಣೆ ಮಾಡ್ತೇವಲ್ಲ ಮೇಡಮ್, ಅದರೊಳಗಡೆ ಎಷ್ಟು ದಿವಸ ನಾವು ಇಟ್ಟು ಮಾರಾಟ ಮಾಡಬಹುದು ಅಥವಾ ಅಲ್ಲಿಂದ ನಾವು ಇನ್ನು ಮಾರ್ಕೆಟ್ಗೆ ಒಯ್ಯಬೇಕು ಅಂತಂದ್ರೆ ಏನು ಮುಂಜಾಗ್ರತೆ ವಹಿಸಬೇಕು ಹೆಂಗೆ? ಯಾಕಂದ್ರೆ ಒಳಗಡೆ ಇಟ್ಟಾಗ ಟೆಂಪರೇಚರ್ ಕಡಿಮೆ ಇರ್ತದೆ, ಹೊರಗೆ ಬಂದ ತಕ್ಷಣ ಟೆಂಪರೇಚರ್ ಜಾಸ್ತಿ ಆಗುತ್ತೆ ಸಂಗ್ರಹಣೆಗೆ ಹೊರಗೆ ಬಂದ ಮೇಲೆ. ಅದು ಯಾವ ರೀತಿ ನಾವು ಮುನ್ನೆಚ್ಚರಿಕೆ ಇಟ್ಟುಕೊಂಡು ನಾವು ಮಾರ್ಕೆಟ್ಗೆ ಹೋಗ್ಬೇಕಂತಾರೆ ಸರ್? ಜಾಸ್ತಿ ಈಗ ಉಷ್ಣತೆ ಅಂದ್ರೆ ನೀವು ಕೇಳಿದ ಕ್ವಶನ್ಗೆ ಉಷ್ಣತೆನೆ ಡಿಫ್ರೆನ್ಸ್ ಆಗತ್ತೆ. ಸೊ ಉಷ್ಣತೆ ಏನು ಜಾಸ್ತಿ ಇದಾಗತ್ತಂದ್ರೆ ಇವ್ರು ಹೊರಗಡೆ ಇಟ್ಟಿದ್ದು ಮತ್ತೆ ಒಳಗಡೆ ಇಟ್ಟಿದ್ದು ಡಿಫ್ರೆನ್ಸ್ ಏನಂದ್ರೆ ಒಂದು ಮೂರ್ ಪಟ್ಟು ಜಾಸ್ತಿ ಉಷ್ಣತೆಗೆ ಒಳಗಡೆ ಕಡಿಮೆ ಇರತ್ತೆ, ಮೂರ್ ಪಟ್ಟು ಅಷ್ಟೇ. ಸೊ ಆ ಮೂರ್ ಪಟ್ಟು ನಿಮಗೆ ಇಮಿಡಿಯೇಟ್ ಆಗಿ ಯಾವಾಗ ಮಾರ್ಕೆಟ್ ಮಾಡೋದಿತ್ತು ಅಂದಾಗ ಅಷ್ಟೇ ತಗೊಂಡ್ ಬರ್ಬೋದು. ಕ್ರೇಟ್ ಅಲ್ಲೇ ಅವ್ರು ಯಾವ್ದ್ರಲ್ಲಾದ್ರೂ ತಗೊಂಡೋಗ್ಲಿ ನಿಯರ್, ಅದಕ್ಕೆ ಸರ್ ನಿಯರರ್ ಟು ಮಾರ್ಕೆಟ್ ಫೆಸಿಲಿಟಿ ನೋಡಿ ಅದನ್ನ ಕಟ್ಕೊಳ್ಬೇಕು. ತೋಟದಲ್ಲಾದ್ರೂ ಕಟ್ಕೊಳ್ಬಹುದು. ಈವನ್ ನೀವು ನಿಮ್ ಮನೆ ಪಕ್ಕ ಬಿಲ್ಡಿಂಗ್ ಅಲ್ಲಿ ಏನಿರತ್ತಲ್ಲ ಮನೆ ಹತ್ರ ಹಿತ್ಲಿದ್ರೆ ಹಿತ್ಲಲ್ಲೂ ಕಟ್ಕೊಳ್ಬಹುದು, ಮನೆ ಹಿತ್ಲಲ್ಲೂ ಕಟ್ಕೊಳ್ಬಹುದು. ನೀವು ಮೇಂಟೈನ್ ಮಾಡೋದು ನೀವು ಎಲ್ಲಾದ್ರೂ ಸ್ಟೋರ್ ನಿಮ್ ಮನೆ ಪಕ್ಕ ಮಾರ್ಕೆಟ್ ಇದ್ರೆ ನೀವು ಮನೆಯಲ್ಲೂ ಕಟ್ಕೊಳ್ಬಹುದು, ಅಂದ್ರೆ ಮನೆ ಹಿತ್ಲಲ್ಲಿ ಕಟ್ಕೊಳ್ಬಹುದು. ನೂರು ಕೆಜಿ ವರೆಗೆ ನಾವು ಇಡಬಹುದು. ಹಾ, ಈಗ ನಾನು ಅಂದ ಇದು ಸೈಜ್ ಹೇಳಿದಲ್ಲ, ನೂರ್ ಕೆಜಿ ಹಣ್ಣು ತರಕಾರಿಗಳನ್ನ ಹೇಳ್ಬಹುದು. ಮತ್ತೆ ಒಂದೇ ಸಲ ದೊಡ್ಡ ಸೈಜ್ ಮಾಡಬಹುದು, ಮೇಂಟೆನೆನ್ಸ್ ಇದಾಗತ್ತೆ ಸರ್, ಪ್ರಾಬ್ಲಮ್ ಆಗತ್ತೆ. ಈಗ ನಮ್ ಕೈ ಚಟುವಟಿಕೆ ಆಗ್ಲಿ ಎಲ್ಲದಕ್ಕೂ ಪ್ರಾಬ್ಲಮ್ ಆಗತ್ತೆ. ನಿರ್ವಹಣೆ ಮಾಡ್ಬೇಕಂದ್ರೆ ನೀವು ಹೇಳಿದ ಸೈಜ್ ಇದೆ ಮಾಡ್ಕೊಳ್ಳಿ. ಇದು ಎಕ್ಸಾಕ್ಟ್ ಸೈಜ್, ಸೈಂಟಿಫಿಕಲಿ ಪ್ರೂವ್ ಆಗಿರೋದು. ಇದು IARA ಕಡೆಯಿಂದ ಬಂದಿರೋದು. ಇದು ರಾವೆ ಪ್ರೋಗ್ರಾಮ್ ಅಂತ ರೈತರ ಕಡೆ ಹೋಗ್ತೀವಿ ಅಂದ್ರೆ ಹಳ್ಳಿಗೆ ಹೋಗ್ತಾರ. ನಾವು ನಮ್ ಕಾಲೇಜ್ ಹುಡುಗರು ಹುಡುಗಿರೆಲ್ಲ ಅಂದ್ರೆ ಕ್ಯಾಂಪ್ ಇರತ್ತೆ, ಆ ಕ್ಯಾಂಪ್ ಅಲ್ಲಿ ನಾವು ಮಾಡಿ ತೋರಿಸಿದೀವಿ. ಅಂದ್ರೆ ನಿಮ್ ಕಾಲೇಜ್ ಕಡೆಯಿಂದ ಕರ್ಕೊಂಡು ಹೋದಾಗ ಮಾಡಿ ತೋರಿಸಿದೀವಿ ಯಾವ ತರ ಕಟ್ಟಬೇಕು ಅಂದ್ರೆ ಫರ್ತಾಬಾದ್ ಐತೆ ಸರ್ ಇಲ್ಲಿ, ಫರ್ತಾಬಾದ್ ಅಲ್ಲಿ ಮಾಡಿ ತೋರಿಸಿದೀವಿ ಕ್ಯಾಂಪ್ ಅಲ್ಲಿ. ರೈತ ಬಂದವರೇ, ಇದುವರೆಗೆ ಶೂನ್ಯ ಶಕ್ತಿ ತಂಪು ತೊಟ್ಟಿ ಅಥವಾ ವಿದ್ಯುತ್ ರಹಿತ ಶೈತ್ಯಾಗಾರ ಅಂತಂದ್ರ ನೀವೇನ್ ತರಕಾರಿ ಹಣ್ಣುಗಳನ್ನ ಬೆಳೆದಿರ್ತೀರಿ ಅವನ್ನ ನಾವು ಸಂಗ್ರಹಣೆ ಮಾಡಲಿಕ್ಕೆ ಯಾವ ರೀತಿ ಸಾಧ್ಯತೆ ಮತ್ತು ಕಡಿಮೆ ಖರ್ಚಿನಲ್ಲಿ ಯಾವ ರೀತಿ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ನೀಲಾಂಬಿಕ ಅವರು ಒಳ್ಳೆಯ ಒಂದು ಮಾಹಿತಿಯನ್ನ ಮಾಡಿಕೊಟ್ಟಿದ್ದಾರೆ. ಮೇಡಮ್ ಅವರೇ, ನಿಮ್ಮನ್ನ ನಮ್ಮ ರೈತ ಬಾಂಧವರು ಏನು ಕಾರ್ಯಕ್ರಮ ಕೇಳ್ತಾರೆ ಸಂಪರ್ಕ ಮಾಡಬೇಕು, ನಿಮ್ ಜೊತೆಗೆ ಇನ್ನೂ ಹೆಚ್ಚಿನ ವಿಷಯವನ್ನು ಚರ್ಚೆ ಮಾಡಬೇಕು ಅಂತಂದ್ರೆ ನಿಮ್ ಮೊಬೈಲ್ ನಂಬರ್ ಹೇಳ್ಬೋದಾ? ಹಾ ಸರ್, 9742386424. ರೈತ ಬಾಂಧವರೆ, ನಾನು ನೀಲಾಂಬಿಕ ಅವರ ಮೊಬೈಲ್ ನಂಬರ್ ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ, 9742386424. 9742386424 ಈ ಮೊಬೈಲ್ ನಂಬರ್ಗೆ ನೀವು ಮಾತಾಡಿ ನೀಲಾಂಬಿಕರ ಜೊತೆಗೆ ಚರ್ಚೆ ಮಾಡಬಹುದು. ಇಷ್ಟೆಲ್ಲ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಆಕಾಶವಾಣಿ ಪರವಾಗಿ ಮತ್ತು ಎಲ್ಲ ರೈತ ಬಾಂಧವರ ಪರವಾಗಿ ನೀಲಾಂಬಿಕ ಅವರಿಗೆ ಧನ್ಯವಾದ ಹೇಳ್ತೇನೆ. ನಮಸ್ಕಾರ ಮೇಡಮ್. ಧನ್ಯವಾದಗಳು ಸರ್. ತಜ್ಞವಾಣಿಯಲ್ಲಿ ಇದುವರೆಗೆ ಶೂನ್ಯ ಶಕ್ತಿ ತಂಪು ತೊಟ್ಟಿ ಈ ಕುರಿತು ನೀಲಾಂಬಿಕಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ರಾಜೇಂದ್ರ ಆರ್ ಕುಲಕರ್ಣಿ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಯಿತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ, ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ತಜ್ಞವಾಣಿಯಲ್ಲಿ ಇನ್ನು ಮುಂದೆ ಕೇಳಿ. ರೈತರ ಆದಾಯ ಹೆಚ್ಚಿಸಲು ಧಾನ್ಯಗಳ ಮೌಲ್ಯವರ್ಧನೆಯ ಕ್ರಮಗಳ ಕುರಿತು ಡಾಕ್ಟರ್ ಉದಯ್ ಕುಮಾರ್ ನಿಡೋಣಿ ಅವರಿಂದ ಮಾಹಿತಿ. ತಜ್ಞವಾಣಿ ಎಲ್ಲಾ ರೈತ ಬಾಂಧವರಿಗೆ ನಮಸ್ಕಾರಗಳು. ತಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಭಾರತ ಒಂದು ರೈತರ ರಾಷ್ಟ್ರ, ಹಾಗೂ 85% ಹೆಚ್ಚಿನ ಮಟ್ಟದಲ್ಲಿ ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರು ವ್ಯವಸಾಯವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರೆಲ್ಲ ಒಂದು ವ್ಯವಸಾಯ ಮಾಡಿ ಭಾರತದ ಜನಸಂಖ್ಯೆಗೆ ಸಾಕಾಗುವಷ್ಟು ಆಹಾರ ಧಾನ್ಯಗಳ ಉತ್ಪಾದನೆ ಮಾಡಿ ಎಲ್ಲರ ಒಂದು ಹಸಿವನ್ನ ತಣಿಸುವಲ್ಲಿ ಭಾಗಿಯಾಗಿರ್ತಾರೆ. ಆದರೆ ರೈತನಿಗೆ ಮಾತ್ರ ಅವನಿಗೆ ಸಿಗಬೇಕಾದಂತಹ ಒಂದು ಏನು ಆದಾಯ ಅಥವಾ ಲಾಭ ಇದೆ ಅದು ಸಿಗ್ತಾ ಇಲ್ಲ. ಯಾಕಂತಂದ್ರೆ ಯಾವಾಗ ರೈತನು ತಾನು ಬೆಳೆದಂತಹ ಬೆಳೆಯನ್ನ ಮಾರುಕಟ್ಟೆಗೆ ತರ್ತಾನೆ ಆವಾಗ ಮಾರುಕಟ್ಟೆಯಲ್ಲಿ ಅದಕ್ಕೆ ಸರಿಸಮವಾಗಿ ಬರ್ತಕ್ಕಂಥ ದರ ಅವನಿಗೆ ಸಿಗುವುದಿಲ್ಲ. ಆದ್ದರಿಂದ ಅವನಿಗೆ ಬರಬೇಕಾದಂತಹ ಆದಾಯ ಅಥವಾ ಆದಾಯದ ಪ್ರಮಾಣ ಬಹಳ ಕಡಿಮೆ ಆಗ್ತದೆ. ಆದ್ದರಿಂದ ಈಗೇನು ವ್ಯವಸಾಯ ರೈತರು ಮಾಡ್ತಾ ಇದ್ದಾರೆ, ಇದು ಬರೇ ಉತ್ಪಾದನೆ ಆಧಾರಿತ ಒಂದು ವ್ಯವಸಾಯ ಆಗಬಾರ್ದು. ಇದು ಈ ಉತ್ಪಾದನೆಯ ಜೊತೆಗೆ ಒಂದು ಲಾಭದಾಯಕವಾಗುವಂತಹ ಅಥವಾ ಒಂದು ಉದ್ಯಮವನ್ನಾಗಿ ನಾವು ವ್ಯವಸಾಯವನ್ನು ಪರಿವರ್ತನೆ ಮಾಡಿದಲ್ಲಿ ಮಾತ್ರ ರೈತರಿಗೆ ಒಂದು ಒಳ್ಳೆಯ ಲಾಭ ಬರ್ತದಂತ ನನ್ನ ಒಂದು ಆಶಯ. ಈಗ ಹೆಚ್ಚಾನೆಚ್ಚು ನಾವೆಲ್ಲ ಕೃಷಿ ವಿಜ್ಞಾನಿಗಳು ಹೆಚ್ಚಿನ ಮಟ್ಟದಲ್ಲಿ ರೈತರಿಗೆ ನಾವು ಏನು ಹೇಳ್ತಾ ಇದ್ದೀವಿ, ಒಳ್ಳೆಯ ಒಂದು ವ್ಯವಸಾಯ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಳ್ಳಿ, ಒಳ್ಳೆಯ ಒಂದು ಉತ್ತಮವಾದ ವೆರೈಟೀಸ್ ಅನ್ನ ಬೀಜವನ್ನ ಸೆಲೆಕ್ಟ್ ಮಾಡಿಕೊಳ್ಳ್ರಿ, ಮತ್ತು ಅದಕ್ಕೆ ಸರಿಸಮವಾದಂತಹ ಒಂದು ಫರ್ಟಿಲೈಸರು ಅಥವಾ ಔಷಧಿಯನ್ನು ಸಿಂಪಡಣೆ ಮಾಡಿ ಹೆಚ್ಚಿನ ಒಂದು ನಾವು ಉತ್ಪಾದನೆಯನ್ನು ಉತ್ಪನ್ನವನ್ನು ಬೆಳೆಯಬೇಕಂತ ನಾವು ಎಲ್ಲರಿಗೂ ಹೇಳ್ತಾ ಇದ್ದೀವಿ. ಆದರೆ ಆ ಒಂದು ಹೆಚ್ಚಿನ ಉತ್ಪನ್ನಗಳು ಮಾರುಕಟ್ಟೆಗೆ ಬಂದಾಗ ಅಲ್ಲಿ ಅತ್ಯಂತ ಒಂದು ದಯನೀಯ ಸ್ಥಿತಿ ಕಂಡು ಬರ್ತಾ ಇದೆ, ದರ ಅಗ್ದಿ ಕುಸಿದು ಬಿಡ್ತಾ ಇದೆ. ಆದ್ದರಿಂದ ಈಗ ರೈತರಿಗೆ ಇರುವಂತಹ ಒಂದೇ ಒಂದು ಉಪಾಯ ಏನಂತಂದ್ರೆ, ತಾವು ಬೆಳೆದಂತಹ ಆಹಾರ ಧಾನ್ಯಗಳನ್ನ ಸರಿಯಾದ ರೀತಿಯಲ್ಲಿ ಒಂದು ಸಂಸ್ಕರಣೆ ಮಾಡಿ ಅವುಗಳ ಮೌಲ್ಯವರ್ಧನೆ ಮಾಡಿದರೆ ಅದನ್ನ ಮಾರುಕಟ್ಟೆಗೆ ಮೌಲ್ಯವರ್ಧಿತ ಪದಾರ್ಥಗಳನ್ನ ಮಾರುಕಟ್ಟೆಗೆ ಸರಬರಾಜು ಮಾಡಿದ್ದಲ್ಲಿ ಅವರ ರೈತರಿಗೆ ಒಂದು ಹೆಚ್ಚಿನ ಲಾಭ ಸಿಗ್ತದಂತೆ ನನ್ನ ಒಂದು ಆಶಯ. ಈಗ ಸಂಸ್ಕರಣೆ ಅಥವಾ ಮೌಲ್ಯವರ್ಧನೆ ಅಂದ್ರೆ ಏನು ಅಂತ ಒಂದಿಷ್ಟು ತಿಳಿದುಕೊಳ್ಳೋಣ. ಸಂಸ್ಕರಣೆ ಅಂತಂದ್ರೆ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಏನ್ ನಾವು ಆಹಾರ ಧಾನ್ಯಗಳನ್ನ ರಾಶಿ ಮಾಡ್ತೀವಿ, ಆ ರಾಶಿ ಮಾಡಿದಂತ ಆಹಾರ ಧಾನ್ಯಗಳನ್ನ ಫಸ್ಟ್ ನಾವು ಚೆನ್ನಾಗಿ ಒಂದು ಸ್ವಚ್ಛಗೊಳಿಸುವಂತ ಕಾರ್ಯ ಮಾಡಬೇಕು. ಅಂದ್ರೆ ಅದ್ರ ಕಸ ಕಡ್ಡಿ ಬೇರೆ ಪದಾರ್ಥಗಳನ್ನ ಅದರಲ್ಲಿ ಇರಲಾರ್ದಂಗೆ ಒಂದು ಸ್ವಚ್ಛಗೊಳಿಸಬೇಕು. ಈ ಸ್ವಚ್ಛಗೊಳಿಸಲಿಕ್ಕೆ ಮಾರುಕಟ್ಟೆಯಲ್ಲಿ ಕ್ಲೀನರ್ಸ್ ಪ್ರೀ ಕ್ಲೀನರ್ಸ್ ಅಂತ ಮಷಿನರಿ ಸಿಗ್ತಾ ಇದ್ದಾವೆ, ಅದನ್ನ ಅವರು ಉಪಯೋಗಿಸಬಹುದು. ಅದಾದ ನಂತರ ಒಂದು ಈ ಕಲ್ಲುಗಳು ಏನಾದರೂ ಇದ್ರೆ ಅವತರನ್ನ ಬೇರ್ಪಡಿಸ್ಕೋಬೇಕು. ಆದ್ದರಿಂದ ಈ ಒಂದು ಏನು ಮಾರುಕಟ್ಟೆಯಲ್ಲಿ ಲಭ್ಯವಿರುವಂತಹ ಡಿ ಸ್ಟೋನರ್ ಅಂತ ಏನು ಒಂದು ಇಕ್ವಿಪ್ಮೆಂಟ್ ಇದೆ, ಅಂತ ಒಂದು ಸಾಧನವನ್ನು ಬಳಸಿ ಅವರು ಅದನ್ನು ಸ್ವಚ್ಛಗೊಳಿಸಬೇಕು. ಅದಾದ ನಂತರ ಈ ಏನು ಅವು ಗಾತ್ರಾನುಸಾರ ಈಗ ನಾವು ಅವುಗಳನ್ನು ಆಹಾರ ಧಾನ್ಯಗಳನ್ನ ದೊಡ್ಡ ಗಾತ್ರದ ಕಾಳುಗಳನ್ನ ಸಣ್ಣ ಗಾತ್ರದ ಕಾಳುಗಳನ್ನ ನಾವು ವರ್ಗೀಕರಣ ಮಾಡಿ ಅವನ್ನ ಸೆಪರೇಟ್ ಆಗಿ ನಾವು ಏನಾದರೂ ಪ್ಯಾಕೇಜ್ ಮಾಡಿ ಅದನ್ನ ನಾವು ಮಾರುಕಟ್ಟೆಗೆ ತೆಗೆದುಕೊಂಡು ಹೋದಲ್ಲಿ ಅವರಿಗೆ ಮಿನಿಮಮ್ ಆಗಿ ಒಂದು 5-10% ಹೆಚ್ಚಿನ ಲಾಭ ಬರೋದರಲ್ಲಿ ಏನು ಸಂಶಯನೇ ಇಲ್ಲ. ಆದ್ದರಿಂದ ಈ ಒಂದು ಸಂಸ್ಕರಣೆ ಅದಕ್ಕೇನತೀವಿ ಅಂದ್ರೆ ನಾವು ಪ್ರೈಮರಿ ಪ್ರೊಸೆಸಿಂಗ್ ಅತ್ತೀವಿ. ಇದಕ್ಕೆ ಬೇಕಾಗುವಂತ ಆಲ್ರೆಡಿ ಏನೇನು ಸಲಕರಣೆ ಅಥವಾ ಉಪಕರಣಗಳಿದ್ದಾವೆ ಅವು ಆ ಮಾರುಕಟ್ಟೆಯಲ್ಲಿ ಲಭ್ಯ ಇದ್ದಾವೆ. ಅದೇ ರೀತಿಯಾಗಿ ಈ ಒಂದು ಸಂಸ್ಕರಣಾ ಸಾಧನಗಳು ನಮ್ಮ ಕರ್ನಾಟಕ ಸರ್ಕಾರದ ಸಬ್ಸಿಡಿ ಯೋಜನೆಯಲ್ಲಿಯೂ ಸಹ ಕೃಷಿ ಇಲಾಖೆಯಲ್ಲಿ 50% ಸಬ್ಸಿಡಿ ಯೋಜನೆಯಲ್ಲಿಯೂ ಸಹ ಇವು ಲಭ್ಯ ಇದ್ದಾವೆ. ಆದ್ದರಿಂದ ಅಲ್ಲಲ್ಲೇ ಹೋಬಳಿ ಮಟ್ಟದಲ್ಲಿ ಆಗಿರಬಹುದು ಅಥವಾ ಒಂದಿಷ್ಟು ರೈತರು 10 ಜನ 15 ಜನ ಅಥವಾ 25 ಜನ ರಿಂದ 100 ಜನ ವರೆಗೂ ಸಹ ರೈತರು ಒಂದು ಗುಂಪನ್ನು ಮಾಡಿ ಆ ಗುಂಪಿನ ಒಂದು ವತಿಯಿಂದ ಈ ಒಂದು ಸಂಸ್ಕರಣಾ ಘಟಕಗಳನ್ನ ತಾವು ಎಲ್ಲಿ ಬೆಳೀತಾ ಇದ್ದಾರೆ ತಮ್ಮ ಹಳ್ಳಿಯಲ್ಲಿಯೇ ಅಥವಾ ಹುಬ್ಳಿ ಮಟ್ಟದಲ್ಲಿಯೋ ಅಥವಾ ಒಂದು 4-5 ಹಳ್ಳಿಗಳಿಗೆ ಒಂದು ಕಡೆ ತಾವು ಏನಾದರೂ ಸಂಸ್ಕರಣಾ ಘಟಕಗಳನ್ನ ಸ್ಥಾಪನೆ ಮಾಡಿದ್ದಲ್ಲಿ ನೀವು ಬೆಳೆದಂತಹ ಧಾನ್ಯಗಳನ್ನ ಸರಿಯಾಗಿ ಸಂಸ್ಕರಣೆ ಮಾಡಿ ಸರಿಯಾಗಿ ಅದಕ್ಕೆ ಪ್ಯಾಕಿಂಗ್ ಮಾಡಿ ಅದರಂತೆ ಅದನ್ನ ಪ್ಯಾಕ್ ಮಾಡಿದಂತಹ ಆಹಾರ ಧಾನ್ಯಗಳನ್ನ ನೀವು ಮಾರುಕಟ್ಟೆಗೆ ತೆಗೆದುಕೊಂಡು ಹೋದ್ರೆ ನಿಮಗೆ 25-50% ಹೆಚ್ಚಿಗೆ ಒಂದು ಲಾಭ ಬರ್ತದೆ. ಇದರಿಂದ ನಿಮ್ಮ ಆದಾಯವೂ ಹೆಚ್ಚಾಗ್ತದಂತ ನನ್ನ ಭಾವನೆ. ಅದೇ ರೀತಿಯಾಗಿ ಈ ಒಂದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನಂತಂತಂದ್ರೆ ಈಗ ನಾವು ಸೆಕೆಂಡರಿ ಪ್ರೊಸೆಸಿಂಗ್ ಅನ್ನು ಮಾಡಬೇಕು. ಇನ್ನೂ ಒಂದಷ್ಟು ಅಂತಂತಂದ್ರೆ ಈಗ ಸಂಸ್ಕರಣೆ ಬಗ್ಗೆ ಹೇಳಿದ್ವಿ, ಈಗ ಮೌಲ್ಯವರ್ಧನೆ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಈ ಯಾವುದೇ ಒಂದು ನಮ್ಮ ಆಹಾರ ಧಾನ್ಯಗಳನ್ನು ನಾವು ಮೌಲ್ಯವರ್ಧನೆ ಮಾಡಿದಲ್ಲಿ ಇನ್ನೂ ಹೆಚ್ಚಿನ ಒಂದು ಆದಾಯವನ್ನು ನಾವು ನಿರೀಕ್ಷಿಸಬಹುದು. ಉದಾಹರಣೆಗಾಗಿ ಈಗ ನಾವು ಜೋಳ ಅಥವಾ ಗೋಧಿ ಆಗಿರಬಹುದು, ಈ ಜೋಳವನ್ನು ನಾವು ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ವರ್ಗೀಕರಣ ಮಾಡಿ ನಾವು ಮಾರುಕಟ್ಟೆಗೆ ತೆಗೆದುಕೊಂಡು ಹೋದಾಗ ಅವುಗಳಿಗೆ ಒಂದು ಹೆಚ್ಚಿನ ಬೆಲೆ ಬರ್ತದೆ. ಅದೇ ರೀತಿಯಾಗಿ ಇನ್ನೂ ಸ್ವಲ್ಪ ನಾವು ಮೌಲ್ಯವರ್ಧನೆ ಮಾಡಿದರೆ ಅವುಗಳನ್ನ ಹಿಟ್ಟು ಅಥವಾ ರವಾ ಅಥವಾ ನುಚ್ಚು ಅಥವಾ ಈ ಅವಲಕ್ಕಿ ಸಹಿತಗೆ ಈಗಿನ ಒಂದು ಸಂದರ್ಭದಲ್ಲಿ ಅಂತ ಒಂದು ತಂತ್ರಜ್ಞಾನಗಳು ಲಭ್ಯ ಇರ್ತವೆ, ಇವುಗಳನ್ನು ಉಪಯೋಗಿಸಬೇಕು. ಗೋಧಿಯಿಂದ ಮಂಡಾಳ ಮಾಡ್ತಾ ಇದ್ದಾರೆ, ಜೋಳದಿಂದ ಮಂಡಾಳ ಮಾಡ್ತಾ ಇದ್ದಾರೆ, ಭತ್ತದಿಂದ ಮಂಡಾಳ ಮಾಡ್ತಾ ಇದ್ದಾರೆ. ಈ ರೀತಿಯಾದ ಮೌಲ್ಯವರ್ಧನೆ ಮಾಡಿ ಅವುಗಳನ್ನ ಸರಿಯಾಗಿ ನಾವು ಪ್ಯಾಕಿಂಗ್ ಮಾಡಿ ಅವುಗಳನ್ನ ನಾವು ಮಾರುಕಟ್ಟೆಗೆ ತೆಗೆದುಕೊಂಡು ಹೋದ್ರೆ ಇನ್ನೂ ಹೆಚ್ಚಿನ ಲಾಭವನ್ನು ನಿರೀಕ್ಷಿಸಬಹುದು. ಅದೇ ರೀತಿಯಾಗಿ ನಾವು ಈಗೇನು ಭತ್ತವನ್ನ ಡೈರೆಕ್ಟ್ ಆಗಿ ಎಲ್ಲ ರೈತರು ನಮ್ಮ ಈ ಭಾಗದ ರೈತರು ಭತ್ತವನ್ನ ಡೈರೆಕ್ಟ್ ಮಿಲ್ಲರ್ಸ್ಗೆ ಕೊಟ್ಟು ಬಿಡ್ತಾ ಇದ್ದಾರೆ. ಅದರ ಬದಲಿ ಈ ರೈತರೇ ಮಿಲ್ಲರ್ಸ್ ಆಗಬೇಕಾದಂತಹ ಒಂದು ಸಮಯ ಬಂದಿದೆ. ಆದ್ದರಿಂದ ರೈತರು ರೈತರಾಗಿ ಉಳಿಯಬಾರದು, ರೈತರು ಉದ್ಯಮಿಗಳಾಗಬೇಕು. ಆದ್ದರಿಂದ ಈ ಒಂದು ಉದಾಹರಣೆಯನ್ನು ನಾವು ತೆಗೆದುಕೊಳ್ಳೋದಾದ್ರೆ ಈ ಭತ್ತವನ್ನು ಏನದ, ಈ ಭತ್ತವನ್ನ ನಾವೇ ಅಕ್ಕಿ ಮಾಡಬೇಕು, ಪಾಲಿಶ್ ಮಾಡಬಹುದು ಅಥವಾ ಮಾಡದೇ ಇರಬಹುದು. ಅವುಗಳನ್ನ ಸರಿಯಾಗಿ ನಾವು ಪ್ಯಾಕ್ ಮಾಡಿ ಅವತರಣ ಮಾರುಕಟ್ಟೆಗೆ ಹೋದ್ರು ಒಳ್ಳೆಯ ಒಂದು ಲಾಭ ಸಿಗ್ತದೆ. ಅದೇ ರೀತಿಯಾಗಿ ಮಾಡಿದಂತಹ ಅಕ್ಕಿಯನ್ನ ನಾವು ಹಿಟ್ಟಾಗಿ ಪರಿವರ್ತಿಸಬಹುದು ಅಥವಾ ಇಡ್ಲಿ ರವಾನ್ನ ಮಾಡಬಹುದು ಅಥವಾ ಮಂಡಾಳ ಮಾಡಬಹುದು ಅಥವಾ ಶಾವಿಗೆಯನ್ನ ಮಾಡಬಹುದು. ಈ ರೀತಿಯಾಗಿ ನಾವು ಬೇರೆ ಬೇರೆ ರೀತಿಯ ಮೌಲ್ಯವರ್ಧಿತ ಆಹಾರ ಪದಾರ್ಥಗಳನ್ನು ನಾವು ಮಾಡಿ ಅವತರಿಗೆ ಸರಿಯಾಗಿ ನಾವು ಮಾರುಕಟ್ಟೆಯನ್ನ ಸಂದರ್ಶನ ಮಾಡಿ ಅಲ್ಲಿ ನಾವು ಈ ನಮ್ಮ ಪದಾರ್ಥಗಳನ್ನ ನಾವು ಒಯ್ದಲ್ಲಿ ಹೆಚ್ಚಿನ ಒಂದು ಆದಾಯ ಬಂದು ನಾವು ಈಗೇನು ನಾವು ಮಾತಾಡ್ತಾ ಇದ್ದೀವಿ ರೈತರ ಒಂದು ಆದಾಯ ದ್ವಿಗುಣಗೊಳಿಸಬೇಕು ಅಥವಾ ಹೆಚ್ಚಿಗೆ ಮಾಡಬೇಕು ಅಂತ ಒಂದು ನಿಟ್ಟಿನಲ್ಲಿ ಈ ಮೌಲ್ಯವರ್ಧನೆ ಬಹಳ ಒಂದು ಉಪಯೋಗಕಾರಿ ತಂತ್ರಜ್ಞಾನ ಆಗ್ತದೆ. ಅದೇ ರೀತಿಯಾಗಿ ನಾವು ಈ ಒಂದು ಭಾಗದಲ್ಲಿ ಬೆಳೆದಿರತಕ್ಕಂಥ ನಾವು ಏನು ಬೇಳೆಕಾಳಾಗಿರ್ಬೋದು, ಸಿರಿಧಾನ್ಯಗಳಾಗಿರ್ಬೋದು, ಎಣ್ಣೆಕಾಳುಗಳಾಗಿರ್ಬೋದು, ಇವುಗಳನ್ನು ಸಹ ನಾವು ಸರಿಯಾಗಿ ಸಂಸ್ಕರಣೆ ಮಾಡಿ ಬೇರೆ ಬೇರೆ ವಿವಿಧ ಮೌಲ್ಯವರ್ಧಿತ ಪದಾರ್ಥಗಳನ್ನು ನಾವು ತಯಾರು ಮಾಡಿ ಅವುಗಳನ್ನು ಮಾರುಕಟ್ಟೆಗೆ ಒಯ್ದಲ್ಲಿ ರೈತರ ಒಂದು ಆದಾಯ ದ್ವಿಗುಣವೂ ಆಗ್ತದೆ, ಆಮೇಲೆ ಹೆಚ್ಚಿಗೆನೂ ಆಗ್ತದೆ. ಈಗ ನಾವು ಒಂದು ಈ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಸಿರಿಧಾನ್ಯಗಳ ಸಂಸ್ಕರಣಾ ಘಟಕವನ್ನು ಹಾಕಿದ್ದೀವಿ. ಸಿರಿಧಾನ್ಯಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನ ಘಟಕವಾದ ಸಿರಿಧಾನ್ಯಗಳ ಆಧಾರಿತ ಬೇಕರಿ ಒಂದು ಘಟಕವನ್ನು ಹಾಕಿದ್ದೀವಿ. ಈ ಒಂದು ಘಟಕದ ಅಥವಾ ಸಂಸ್ಕರಣಾ ಘಟಕದ ಉಪಯೋಗವನ್ನು ಹೆಚ್ಚಿನ ರೈತರು ಆಲ್ರೆಡಿ ಮಾಡ್ಕೋತಾ ಇದ್ದಾರೆ. ಇನ್ನೂ ಹೆಚ್ಚಿನ ರೈತರು ಇವುಗಳ ಸೌಲಭ್ಯಗಳ ಸೌಕರ್ಯಗಳ ಉಪಯೋಗವನ್ನು ಮಾಡಿಕೊಂಡಲ್ಲಿ ಹೆಚ್ಚಾಗಿ ಈ ಒಂದು ರೈತರ ಆದಾಯವನ್ನ ನಾವು ದ್ವಿಗುಣಗೊಳಿಸಬಹುದು. ಈಗ ನಾವು ಸಿರಿಧಾನ್ಯಗಳಾದ ನವಣೆ ಆಗಿರ್ಬೋದು ಅಥವಾ ಹಾರಕ್ಕಾಗಿರ್ಬೋದು ಇವೆಲ್ಲ ಸಿರಿಧಾನ್ಯಗಳು ನಾವು ಭಾಳ ಆದ್ರೆ 15-20 ರೂಪಾಯಿ 22 ರೂಪಾಯಿಗೆ ನಾವು ಮಾರಬೇಕಾಗ್ತದೆ. ಅದನ್ನೇ ನಾವು ಸಿರಿಧಾನ್ಯದ ಅಕ್ಕಿಯನ್ನಾಗಿ ಪರಿವರ್ತನೆ ಮಾಡಿ ಅದನ್ನ ನಾವು ಒಯ್ದಿವತ್ತಂದ್ರೆ 75 ರೂಪಾಯಿಯಿಂದ 100 ರೂಪಾಯಿ 120 ರೂಪಾಯಿ ತನ ಒಂದು ಕೆಜಿಗೆ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬಹುದಾಗಿದೆ. ಅದೇ ರೀತಿಯಾಗಿ ಅವುಗಳನ್ನ ಬೇರೆ ಬೇರೆ ರೀತಿಯ ಮೌಲ್ಯವರ್ಧಿತ ಪದಾರ್ಥಗಳಾದ ನವಣೆ ಬ್ರೆಡ್ ಆಗಿರ್ಬೋದು ಅಥವಾ ಹಾರಕ ಊದಲದಿಂದ ನಾವು ಬಿಸ್ಕೆಟ್ಗಳನ್ನ ಕುಕ್ಕೀಸ್ ಅಂತೀವಿ, ಈ ಕುಕ್ಕೀಸ್ ಅನ್ನ ಅಥವಾ ಬಿಸ್ಕೆಟ್ಗಳನ್ನ ಮಾಡಿ ಅವುಗಳನ್ನ ಸರಿಯಾದ ರೀತಿಯಲ್ಲಿ ಪ್ಯಾಕಿಂಗ್ ಮಾಡಿ ಅವುಗಳನ್ನ ನಾವು ಈ ಒಂದು ಮಾರುಕಟ್ಟೆಗೆ ಒಯ್ದಲ್ಲಿ ಇನ್ನೂ ಹೆಚ್ಚಿನ 300-400 ರೂಪಾಯಿ ಕೆಜಿ ಒಂದು ಈ ಬಿಸ್ಕೆಟ್ ಮಾರಾಟ ಆಗ್ತದೆ. ಅದೇ ರೀತಿಯಾಗಿ ನಾವು ಈ ಸಿರಿಧಾನ್ಯಗಳ ರವೆಯನ್ನು ಮಾಡಬಹುದು, ಅವು ಸಹ 75-80 ರೂಪಾಯಿ ಮಾರಾಟ ಆಗ್ತದೆ. ಆದ್ದರಿಂದ ಯಾವುದೇ ಕಾಳುಗಳಾಗಲಿ ಅವುಗಳನ್ನು ಮೌಲ್ಯವರ್ಧನೆ ಮಾಡಿದಲ್ಲಿ ಹೆಚ್ಚಿನ ಆದಾಯವನ್ನು ರೈತರು ನಿರೀಕ್ಷಿಸಬಹುದು. ಅದೇ ರೀತಿಯಾಗಿ ಈಗೇನು ಬೇಳೆಕಾಳುಗಳಿದ್ದಾವೆ, ಈ ಬೇಳೆಕಾಳುಗಳು ತೊಗರಿ ಆಗಿರ್ಬೋದು, ಕಡಲೆ ಆಗಿರ್ಬೋದು ಅಥವಾ ಉದ್ದ ಆಗಿರ್ಬೋದು, ಅವುಗಳನ್ನು ನೇರವಾಗಿ ಮಾರುಕಟ್ಟೆಗೆ ಒಯ್ಯದೆ ಈ ಬೇಳೆಕಾಳುಗಳನ್ನು ಬೆಳೆ ಮಾಡಿ ಅಥವಾ ಬೇಳೆಕಾಳುಗಳನ್ನು ಸರಿಯಾಗಿ ಸಂಸ್ಕರಣೆ ಮಾಡಿ ಅವುಗಳನ್ನು ವರ್ಗೀಕರಣ ಮಾಡಿ ಅವುಗಳನ್ನು ನಾವು ಮಾರುಕಟ್ಟೆಗೆ ಒಯ್ದರೆ ಹೆಚ್ಚಿನ ರೀತಿಯಲ್ಲಿ ಲಾಭವನ್ನು ನಿರೀಕ್ಷಿಸಬಹುದು. ಈ ರೀತಿಯ ಸಂಸ್ಕರಣ ಅಥವಾ ಮೌಲ್ಯವರ್ಧನೆ ಮಾಡಲಿಕ್ಕೆ ಇಚ್ಛೆಪಟ್ಟಲ್ಲಿ ನಮ್ಮ ಒಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಸಂಸ್ಕರಣೆ ಮತ್ತು ಆಹಾರ ತಂತ್ರಜ್ಞಾನ ವಿಭಾಗದ ಈ ಒಂದು ವಿಭಾಗದಲ್ಲಿ ತಮಗೆ ಬೇಕಾಗಿರುವ ಈ ಎಲ್ಲಾ ಸಂಸ್ಕರಣಗಳ ಬಗ್ಗೆ ಒಂದು ಉತ್ಕೃಷ್ಟವಾದ ತರಬೇತಿಯನ್ನು ಕೊಟ್ಟು ಈ ಮಷಿನ್ಗಳನ್ನು ಎಲ್ಲಿ ಹೇಗೆ ಸಿಗ್ತವೆ ಅವತರ ಒಂದು ಸಲಹೆ ಸೂಚನೆಗಳನ್ನು ಕೊಟ್ಟು ಅವತರಗಳನ್ನ ಹೇಗೆ ಉಪಯೋಗ ಮಾಡಬೇಕು ಅಥವಾ ಆಪರೇಷನ್ ಮೇಂಟೆನೆನ್ಸ್ ಬಗ್ಗೆ ಆಗಲಿ ಟ್ರೈನಿಂಗ್ ಆಗಲಿ ನಾವು ಇಲ್ಲಿ ಕೊಡ್ತೀವಿ. ಅದೇ ರೀತಿಯಾಗಿ ಮೌಲ್ಯವರ್ಧಿತ ಆಹಾರ ಪದಾರ್ಥಗಳನ್ನ ಹೇಗೆ ತಯಾರು ಮಾಡಬೇಕು ಮತ್ತು ಅವುಗಳನ್ನ ಹೇಗೆ ಮಾರುಕಟ್ಟೆಗೆ ಯಾರ ಮುಖಾಂತರ ಅವುಗಳನ್ನ ಮಾರುಕಟ್ಟೆಗೆ ನಾವು ಅದನ್ನ ಮುಟ್ಟಿಸಬಹುದು ಅನ್ನುವ ಒಂದು ಮಾಹಿತಿಯನ್ನು ಸಹ ತಮಗೆ ನಾವು ಈ ಒಂದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೊಡ್ತೇವೆ. ಈಗ ನಮ್ಮ ಒಂದು ಈ ವಿಶ್ವವಿದ್ಯಾಲಯದಲ್ಲಿ ಸಿರಿಧಾನ್ಯಗಳ ಸಂಸ್ಕರಣಾ ಘಟಕವನ್ನ ನಾವು ಆಲ್ರೆಡಿ ಸ್ಥಾಪಿಸಿದೀವಿ. ಇದರ ಒಂದು ಸದುಪಯೋಗವನ್ನ ಹೆಚ್ಚಿನ ಜನರು ಹೆಚ್ಚಿನ ರೈತರು ಪಡ್ಕೋತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನಾವೇನು ಸಿರಿಧಾನ್ಯಗಳ ಸಂಸ್ಕರಣೆ ಮಾಡ್ತೀವಿ, ಈ ಸಂಸ್ಕರಣಾ ಮಾಡಿದಂತಹ ಉತ್ಪನ್ನಗಳನ್ನ ಒಂದು ಬೇರೆ ದೊಡ್ಡ ದೊಡ್ಡ ಸಿಟಿಗಳಿಗೆ ಮಾರುಕಟ್ಟೆಗಳಿಗೆ ಮಾರಾಟ ಮಾಡಬಹುದಾಗಿದೆ. ಇದನ್ನ ಒಂದು ನಾವು ಅಲ್ಲಿಯ ಒಂದು ಪಟ್ಟಣ ಪ್ರದೇಶದಲ್ಲಿರುವ ಮಾರುಕಟ್ಟೆ ಮಾಡ್ತಾ ಇದ್ದಾರೆ, ಅವರಿಗೆ ಒಂದು ಲಿಂಕೇಜ್ ಅನ್ನು ಸಹ ರೈತರಿಗೆ ನಾವು ಮಾಡಿಕೊಡ್ತಾ ಇದ್ವಿ. ಇದರಿಂದ ಯಾವುದೇ ರೈತರಿಗೂ ಕಷ್ಟ ಬರೋದಿಲ್ಲ. ತಾವು ಬೆಳೆದಂತಹ ಉತ್ಪನ್ನಗಳನ್ನ ಘಟಕದಲ್ಲಿ ಸಂಸ್ಕರಣೆ ಮಾಡಿ ಅವುಗಳನ್ನು ನೇರವಾಗಿ ಈ ಮಾರುಕಟ್ಟೆಯನ್ನು ಮಾಡುವಂತಹ ಸಂಸ್ಥೆಗಳಿಗೆ ಸಂಪರ್ಕಿಸಿ ಅವತರನ್ನ ತಾವು ಕೊಟ್ಟಲ್ಲಿ ಹೆಚ್ಚಿನ ಒಂದು ಲಾಭವನ್ನ ಪಡೆಯಬಹುದಾಗಿದೆ. ಈ ಒಂದು ಸಂಸ್ಕರಣೆ ಮತ್ತು ಆಹಾರ ತಂತ್ರಜ್ಞಾನಗಳ ಮಾಹಿತಿಯನ್ನ ಅಥವಾ ಇದಕ್ಕೆ ಬೇಕಾಗಿರುವಂತಹ ಒಂದು ತರಬೇತಿ ಬೇಕಾಗಿದ್ದರೆ ನಮ್ಮನ್ನ ಸಂಪರ್ಕಿಸಬಹುದು. ಉದಯಕುಮಾರ್ ನಿಡೋಣಿ, ಮುಖ್ಯಸ್ಥರು, ಸಂಸ್ಕರಣೆ ಹಾಗೂ ಆಹಾರ ತಂತ್ರಜ್ಞಾನ ವಿಭಾಗ, ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ರಾಯಚೂರು. ನಮಸ್ಕಾರ. ರೈತರ ಆದಾಯ ಹೆಚ್ಚಿಸಲು ಧಾನ್ಯಗಳ ಮೌಲ್ಯವರ್ಧನೆ ಕುರಿತು ಡಾಕ್ಟರ್ ಉದಯಕುಮಾರ್ ನಿಡೋಣಿ ಅವರಿಂದ ಮಾಹಿತಿ ಕೇಳಿದರೆ. ಹನುಮಂತಬಾಯಿ ಹಾಗೂ ಸಂಗಡಿಗರಿಂದ ಭಜನೆ ಪದಗಳು. ಗುರವೇನ ಭಜಿಸೋ ಮನದಲ್ಲೇ, ಗುರವೇನ ಭಜಿಸೋ ಮನದಲ್ಲೇ, ಗುರವೇನ ಭಜಿಸೋ ಮನದಲ್ಲೇ, ಇದೇ ಕಲಾವಿದರಿಂದ ಇನ್ನೊಂದು ಹಾಡು.